ಓಂ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಇಪ್ಪತ್ತೆಂಟು ಆಗಿದೆ. ವರ್ಷ ಇಪ್ಪತ್ತೆಂಟು ಆಗಿದೆ. ವರ್ಷ ತಸ್ಮಾನ್ನ ಜಾಯತೆ ಚಿತ್ತಂ ತಸ್ಮಾನ್ನ ಜಾಯತೆ ಚಿತ್ತಂ ಚಿತ್ತ ದೃಶ್ಯಂ ನ ಜಾಯತೆ ಚಿತ್ತ ದೃಶ್ಯಂ ನ ಜಾಯತೆ ತಸ್ಯ ಪಶ್ಯಂತಿ ಯೇ ಜಾತಿಂ ತಸ್ಯ ಪಶ್ಯಂತಿ ಯೇ ಜಾತಿಂ ಖೇ ವೈ ಪಶ್ಯಂತಿ ತೇ ಪದಂ ಖೇ ವೈ ಪಶ್ಯಂತಿ ತೇ ಪದಂ ತಸ್ಮಾನ್ನ ಜಾಯತೆ ಚಿತ್ತಂ ತಸ್ಮಾನ್ನ ಜಾಯತೆ ಚಿತ್ತಂ ಚಿತ್ತ ದೃಶ್ಯಂ ನ ಜಾಯತೆ ಚಿತ್ತ ದೃಶ್ಯಂ ನ ಜಾಯತೆ ತಸ್ಯ ಪಶ್ಯಂತಿ ಯೇ ಜಾತಿಂ ತಸ್ಯ ಪಶ್ಯಂತಿ ಯೇ ಜಾತಿಂ ಖೇ ವೈ ಪಶ್ಯಂತಿ ತೇ ಪದಂ ಖೇ ವೈ ಪಶ್ಯಂತಿ ತೇ ಪದಂ. ಅನೇಕ ನ್ಯಾಯಗಳನ್ನು ತರ್ಕಗಳನ್ನು ತೋರಿಸಿ ನಿಮಿತ್ತವೇ ಅನಿಮಿತ್ತ ಎಂದು ಸಿದ್ಧ ಮಾಡಿ ಆ ಮೂಲಕವಾಗಿ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ತಸ್ಮಾತ್ ಚಿತ್ತಂ ನ ಜಾಯತೆ. ಆದ್ದರಿಂದ ಚಿತ್ತವೆನ್ನುವುದು ಹುಟ್ಟಿಯೇ ಇಲ್ಲ. ಚಿತ್ತವೇ ಹುಟ್ಟದಿದ್ದ ಮೇಲೆ ಚಿತ್ತದಲ್ಲಿಯ ದೃಶ್ಯಗಳಲ್ಲಿ ಹುಡ್ತವೆ. ಚಿತ್ತ ದೃಶ್ಯಂ ನ ಜಾಯತೆ. ಚಿತ್ತ ಅಂದರೆ ಅಂತಃಕರಣ, ದೃಶ್ಯ ಅಂದರೆ ಅಂತಃಕರಣದಲ್ಲಿಯ ವೃತ್ತಿಗಳು. ಅಂತಃಕರಣವೇ ಹುಟ್ಟಿಕೊಂಡಿಲ್ಲ, ಅರ್ಥಾತ್ ಅಂತಃಕರಣಕ್ಕೇ ಯಾವ ಸತ್ಯತ ಇಲ್ಲ. ಯಾವ ಅಂತಃಕರಣಕ್ಕೆ ತನ್ನದೇ ಆದ ವಾಸ್ತವಿಕತೆ ಇಲ್ಲವೋ, ಇನ್ನು ಅಂತಹ ಅಂತಃಕರಣದಲ್ಲಿ ಏನು ಹುಟ್ಟಿದೆ? ದೃಶ್ಯ ಹುಟ್ಟಿದೆ. ಲಭ್ಯವಿರದೇ ಇರುವ ಅಂತಃಕರಣದಲ್ಲಿ ದೃಶ್ಯಗಳು ಲಭ್ಯ ಇವೆ ಅಂತ ಹೇಳಿದ್ದಾದರೆ ಬಹುಶಃ ಆಭಾಸವಾಗ್ತದೆ. ಆದರೂ ಹೀಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಜನ. ಇವರೆಲ್ಲರ ಬಗ್ಗೆ ನಾವಿನ್ನು ಹೆಚ್ಚಿಗೆ ಏನು ಹೇಳೋದು? ಆಕಾಶದಲ್ಲಿ ಹೆಜ್ಜೆಗಳನ್ನು ಗುರುತಿಸದಂತೆ, ಆಕಾಶದಲ್ಲಿ ಹೆಜ್ಜೆಯನ್ನು ಗುರುತಿಸದಂತೆ, ಅಥವಾ ಮುಷ್ಟಿಯಲ್ಲಿ ಆಕಾಶವನ್ನು ಹಿಡಿದಂತೆ. ತೇ ಕೇ ಪದಂ ಪಶ್ಯಂತಿ, ಕೇ ವೈ ಪದಂ ಪಶ್ಯಂತಿ, ಅವರು ಆಕಾಶದಲ್ಲಿ ಹೆಜ್ಜೆಯನ್ನು ಗುರುತಿಸ್ತಾ ಇರೋ ಹಾಗಿದ್ದಾರೆ ಅಂತ ನಾವು ಅನ್ಕೋಬೇಕೇ ವಿನಃ ಅವರ ಆ ಹೇಳಿಕೆಗಳು ವಾಸ್ತವಿಕತೆ ಅಲ್ಲ. ಏನು ಹೇಳಿಕೆಗಳು? ಚಿತ್ತಂ ಜಾಯತೆ, ದೃಶ್ಯಂ ಜಾಯತೆ, ನ ಇವೆಲ್ಲವೂ ವಾಸ್ತವಿಕತೆ ಅಲ್ಲ. ಭಾಷ್ಯ 262. ಯಸ್ಮಾತ್ ಅಸತ್ಯೇವ ಘಟಾದೌ ಘಟಾದಿ ಆಭಾಸತ ಚಿತ್ತಸ್ಯ ವಿಜ್ಞಾನವಾದಿನಾ ಅಭ್ಯುಪಗತ ತತ್ ಅನುಮೋದಿತಂ ಅಸ್ಮಾಭಿಃ ಅಪಿ ಭೂತದರ್ಶನಾತ್. ವಸ್ತುವಿನ ಲೆಕ್ಕಾಚಾರವನ್ನು ನಾವು ಮಾತಾಡುವಾಗ ಭೂತದರ್ಶನ ಅಂದರೆ ವಸ್ತು, ವಸ್ತುವಿನ ಲಭ್ಯವಿದ್ದ ಲಭ್ಯವಿಲ್ಲದೇ ಇದ್ದ ಇತ್ಯಾದಿ ವಿಷಯಗಳಲ್ಲಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದಾಗ ನಾವು ಒಂದು ಸಿದ್ಧಾಂತಕ್ಕೆ ಆವಾಗ ಬಂದಿದ್ವಿ. ಅದೇನು ಅಂತಂದರೆ ಅಂತಃಕರಣದಲ್ಲಿ ಘಟಾದವು ಘಟಪಟಾದಿಗಳು ಆಭಾಸತ ಏನು ಕಾಣ್ತಾ ಇವೆಯೋ ಅಸತ್ಯೇವ ಘಟಾದವು, ಇಲ್ಲದೇ ಇರುವಂತಹ ಘಟವು ಆ ಘಟದ ಆಭಾಸತ ಚಿತ್ತಸ್ಯ ವಿಜ್ಞಾನವಾದಿನ, ಅದು ಅಂತಃಕರಣದಲ್ಲಿ ಕಾಣ್ತಾ ಇದೆ. ಅದು ನಾವು ಸಹಿತ ಹೇಳಿದ್ದೇವೆ. ಏನೆಂದು ಹೇಳಿದ್ದೇವೆ? ನಿಮ್ಮ ಹೇಳಿಕೆಯನ್ನೇ ನಾವು ಒಪ್ಕೊಂಡಿದ್ದೀವಿ. ಏನೆಂದು ಒಪ್ಕೊಂಡಿದ್ದೀವಿ? ನಾವು ಇಲ್ಲದೇ ಇರುವುದನ್ನು ಭ್ರಮಿಸಿಕೊಂಡಿದ್ದೇವೆ ಅಂತ ಹೇಳಿದ್ವಿ ವಿನಃ ಅದು ಇದೆ ಅಂತ ನಾವು ಹೇಳಿಲ್ಲ. ಇದೆ ಅಂತ ಹೇಳಿದ್ರೆ ನಾವು ಸಿಕ್ಕಾಕೊಳ್ತೇವೆ, ನಮಗೆ ಗೊತ್ತಿದೆ. ಮೂರು ಕಾಲದಲ್ಲಿ ಅದು ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಇದೆ ಅಂತ ಹೇಳಲಿಕ್ಕೆ ಹೋಗಿಲ್ಲ. ನಾವೇನು ಹೇಳಿದ್ದೀವಿ? ಇದ್ದಂತೆ ಭಾಸವಾಗಿದೆ ಘಟಾದಿ ಆಭಾಸತ ಚಿತ್ತಸ್ಯ ವಿಜ್ಞಾನವಾದಿನ. ವಿಜ್ಞಾನವಾದಿನ ಅಂದರೆ ಬೌದ್ಧರು. ಅಭ್ಯುಪಗತ ತತ್ ಅನುಮೋದಿತಂ ಅಸ್ಮಾಭಿ ಅಪಿ, ನಾವು ಕೂಡ ಅದನ್ನು ಒಪ್ಪಿಕೊಂಡಿದ್ದೇವೆ. ಭೂತದರ್ಶನ ಆಯಿತು. ಭೂತದರ್ಶನ ಆಯ್ತಂದರೆ ವಸ್ತುವಿನ ಜಿಜ್ಞಾಸ ಮಾಡುವಾಗ, ವಸ್ತುವಿನ ಲಭ್ಯತೆ ಅಲಭ್ಯತೆ ತೋರಿಕೆ ಇತ್ಯಾದಿಗಳ ಜಿಜ್ಞಾಸ ಮಾಡುವಾಗ ನಾವು ಒಪ್ಪಿಕೊಂಡಿದ್ದೇವೆ ಭೂತದರ್ಶನಾತ್. ಏನು ಒಪ್ಕೊಂಡಿದ್ದೇವೆ ನಾವು? ಆಭಾಸ ಇದು ಬರೀ ಭಾಸ ಮಾತ್ರ ವಿನಃ ಇದರೊಳಗೆ ಯಾವ ಸತ್ಯತೆ ಇಲ್ಲ ಅನ್ನೋದನ್ನು ನಾವು ಹೇಳಿದ್ದನ್ನು ಅರ್ಧ ಕೇಳಿಸ್ಕೊಂಡ್ರಿ. ಏನು ಅದು? ಅದು ಲಭ್ಯ ಇದೆ ಅನ್ನೋದು ಕೇಳಿಸ್ತು, ಅದು ಆಭಾಸವಾಗಿ ಲಭ್ಯ ಇದೆ ಅನ್ನೋದು ಕೇಳಿಸ್ತಿದ್ದು. ಎಷ್ಟು ವ್ಯತ್ಯಾಸ? ಲಭ್ಯ ಇದೆ ಆದರೆ ಪ್ರತಿಬಿಂಬ ಲಭ್ಯ ಇದೆ ಅಂದಾಗ ನೀವು ಪ್ರತಿಬಿಂಬ ಅನ್ನೋದು ಕೇಳಿಸ್ಕೊಳ್ಳದೆ ಹೋದರೆ ಸೂರ್ಯನ ಪ್ರತಿಬಿಂಬವು ನೀರಿನಲ್ಲಿ ಲಭ್ಯ ಇದೆ. ಏನೇನು ಕೇಳುತ್ತೆ ನಿಮಗೆ? ಲಭ್ಯ ಇದೆ ಅಂತ ಕೇಳಿಸ್ತು. ಪ್ರತಿಬಿಂಬ ಲಭ್ಯ ಇದೆ ಅಂತ ನಮ್ಗೆ ಕೇಳಿಸ್ದೇ ಇಲ್ಲ. ಆವಾಗ ನಿಮ್ಮ ಅರ್ಥ ಏನಾಗ್ತದೆ? ಸೂರ್ಯನ ಅನೇಕ ಸೂರ್ಯರು ಇದ್ದಾರೆ. ಎಷ್ಟು ಜಲರಾಶಿಗಳು ಅಷ್ಟು ಸೂರ್ಯರು. ಅದು ಚಂಬು ಇರ್ಬೋದು, ಅದು ಬಿಂದಿಗೆ ಇರ್ಬೋದು, ಕೊಡ ಇರ್ಬೋದು, ಅದು ಸಿಂಟೆಕ್ಸ್ ಇರ್ಬೋದು, ಡ್ರಮ್ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಸರೋವರ ಇರ್ಬೋದು. ಎಷ್ಟು ಜಲರಾಶಿಗಳು ಅಷ್ಟು ಸೂರ್ಯರಿದ್ದಾರೆ. ಮುಂದಿನ ವ್ಯಾಖ್ಯಾನ ನಿಮಗೆ. ಪಾಪ ಇದು ಹೇಳಿದ್ದು ಸುಮ್ಮನೆ ಕೂತ್ಕೊಂಡು. ಏನು ಪ್ರತಿಬಿಂಬ? ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟೇ ಕೇಳಿಸ್ತದೆ. ನಮಗೆ ಯಾವ್ದು ಬೇಡ ಅದು ಕೇಳಿಸೋದೇ ಇಲ್ಲ, ಅಷ್ಟೇ ಇರೋದು ಯಾವಾಗಲೂ. ತಸ್ಮಾತ್ ತಸ್ಯಾಪಿ ಚಿತ್ತಸ್ಯ ಜಾಯಮಾನ ಅವಭಾಸತ ಅಸತ್ಯೇವ ಜನ್ಮನಿ ಯುಕ್ತ ಭವಿತುಂ ಇತ್ಯತಃ ನ ಜಾಯತೆ ಚಿತ್ತಂ. ಚಿತ್ತಸ್ಯ ಜಾಯಮಾನ, ಅಂತಃಕರಣದ ಹುಟ್ಟುವಿಕೆ ಅನ್ನುವಂಥದ್ದೇನಿದೆಯೋ ಅದು ಅವಭಾಸತ, ಅದು ಆಭಾಸ ಮಾತ್ರ. ವಾಸ್ತವಿಕವಾಗಿ ಅಸತ್ಯೇವ, ಅದು ಇಲ್ಲವೇ ಇಲ್ಲ. ಇತಿ ಜನ್ಮನಿ ಯುಕ್ತ ಭವಿತುಂ, ಇದು ಯೋಗ್ಯವಾದಂತಹ ಹೊಂದಿ ಬಂತೀಗ. ಏನು ಯೋಗ್ಯವಾಗಿ ಹೊಂದಿ ಬಂತು ಅಂದರೆ ಅದಕ್ಕೆ ಜನ್ಮವೇ ಇಲ್ಲ. ಇತ್ಯತಃ ನ ಜಾಯತೆ ಚಿತ್ತಂ, ಆದ್ದರಿಂದ ಚಿತ್ತಂ ನ ಜಾಯತೆ, ಅಂತಃಕರಣವೂ ಹುಟ್ಟಿಕೊಂಡಿಲ್ಲ. ಅಂತಃಕರಣವೇ ಹುಟ್ಟಿಲ್ಲ, ಅಂತಃಕರಣದಲ್ಲಿ ಆಭಾಸ ಹುಟ್ಟುತ್ತದೆ. ಇಲ್ಲಿಂದ ಹೋದರೂ ಅದಕ್ಕೆ ಸತ್ಯತೆ ಇಲ್ಲ, ಆ ಕಡೆಯಿಂದ ಬಂದರೂ ಸತ್ಯತೆ ಇಲ್ಲ. ಆ ಕಡೆಯಿಂದ ಅಂದ್ರೇನು? ಶಬ್ದಸ್ಪರ್ಶಾದಿ ವಿಷಯಗಳು ಅವು ಎಷ್ಟು ಮಟ್ಟಿಗೆ ಸತ್ಯ ಅಂತ ನೋಡಿದ್ದಾದರೆ ಯಾವ ರೂಪವೂ ಸತ್ಯ ಅಲ್ಲ, ಯಾವ ಶಬ್ದವೂ ಸತ್ಯ ಅಲ್ಲ. ಎಲ್ಲವೂ ಬರೀ ತೋರ್ತಾವೆ ಅಡಗ್ತಾವೆ, ತೋರ್ತಾವೆ ಅಡಗ್ತಾವೆ, ಕ್ಷಣಿಕವಾಗಿರ್ತವೆ. ಅವುಗಳು ಅವುಗಳೇ ಸತ್ಯ ಅಲ್ಲ ಅಂದರೆ ಅವು ಒಡಮೂಡ್ಯಾವೆ ಅಂತ ಹೇಳ್ತೀಯಲ್ಲ ನೀನು. ಅಂದರೆ ಆ ಕಡೆಯಿಂದ ಬಂದರೂ ಅದಕ್ಕೆ ಯಾವ ಸತ್ಯತೆ ಇಲ್ಲ. ಇನ್ನು ಈ ಕಡೆಯಿಂದ ಹೋಗೋಣ. ಚಿತ್ತ ಎನ್ನುವುದೇ ಇಲ್ಲ. ಚಿತ್ತದಲ್ಲಿ ಆಭಾಸ ಅನ್ನೋದು ಎಲ್ಲಿಂದ ಬರ್ತದೆ? ಬೇಸ ಇಲ್ಲ. ವೈಜ್ಞಾನಿಕವಾಗಿ ನೋಡಿದ್ದಾದರೆ ಇವತ್ತಿನ ಏನು ಮುಂದುವರೆದ ವಿಜ್ಞಾನ ಶಾಸ್ತ್ರ ಇದೆ, ಇಲ್ಲಿ ನಿಮಗೇನೂ ಕಾಣೋದಿಲ್ಲ, ಏನೂ ಕಾಣೋದಿಲ್ಲ. ಆಕಾಶ ಮಾತ್ರ ಇದೆ, ಅದು ನಿಮಗೆ ಗೊತ್ತಿದೆ ಇಲ್ಲಿ ಆಕಾಶ ಮಾತ್ರ ಇದೆ ಅಂತ. ಅಕಸ್ಮಾತ್ ಜೋಗ ಜಲಪಾತ ಕಾಣಿಸೋ ಶುರು ಮಾಡ್ತದೆ. ಸೊ ಈ ಥರ ಸಂಗತಿಗಳನ್ನು ಅಂದಿನ ಕಾಲದಲ್ಲಿ ಏನಂತ ಹೇಳ್ತಿದ್ರು, ಇದು ಈಶ್ವರನ ಪವಾಡ ಹಾಗೆ ಹೀಗೆ ಅಂತ ಹೇಳ್ತಿದ್ರು, ಇದು ದೇವಿಯ ಪವಾಡ. ಈಗ ಸುಲಭವಾಗಿ ಹೇಳಲಿಕ್ಕಾಗೋದಿಲ್ಲ, ಅದೇ ಏನಿದೆಯೋ ಅದಷ್ಟು ಈಶ್ವರಂದೇ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ನಾವು ಇದು ಅಂತೇಳಿ ಹೇಳ್ತೀವಿ. ಈಗ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂದರೆ, ಈ ಲೇಸರ್ ಬೀಮ್ಸ್ ಅಂದರೆ ಏನಿವೆ ಅಲ್ಲ, ಇವು ಎಲ್ಲಿಂದಲೋ ಆಪರೇಟ್ ಆಗ್ತವೆ. ಯಾವುದೋ ಕೋಣೆ, ಯಾವುದೋ ಫ್ಲೋರು, ಯಾವುದೋ ವಿಂಡೋ, ಎಲ್ಲೋ ಕೂತ್ರೆ ಅಲ್ಲಿಂದ ಆಪರೇಟ್ ಮಾಡ್ತಾರೆ ಅವನು. ಅವು ಬೀಮ್ಸ್ಗಳು ಎಲ್ಲ ಕಡೆಗೂ ಲಭ್ಯ ಇರ್ತವೆ. ನಾನು ಕಣ್ಣೆದುರಿಗೆ ಆಗಿದ್ದನ್ನು ಹೇಳ್ತೇನೆ ಅಷ್ಟೇ. ಹೀಗಾಗಿ ನಮಗೇನು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಈಗಿನ ಕಾಲಕ್ಕೆ ಹೇಳೋದು ಭಾರಿ ಸುಲಭ. ಆದರೆ ಇದೆಲ್ಲವೂ ಈಶ್ವರ ಪವಾಡ ಅಂತ ಹೇಳಿದ್ರೆ ಅದು ಕೂಡ ಸತ್ಯ. ಏಕೆಂದರೆ ನಿಯಮ ಬಿಟ್ಟು ಏನಾಗಿದೆ, ಆ ಲೇಸರ್ ಬೀಮ್ಸ್ ಕೂಡ ಯಾವ ನಿಯಮದಲ್ಲಿದೆ, ಈಶ್ವರನ ವ್ಯವಸ್ಥೆಯಲ್ಲೇ ಇದೆ. ಆ ಬೀಮ್ ಟ್ರಾವೆಲ್ ಆಗ್ತದೆ ಯಾವ ವ್ಯವಸ್ಥೆಯಲ್ಲಿ, ಈಶ್ವರನ ವ್ಯವಸ್ಥೆಯಲ್ಲಿ ಅದು ಟ್ರಾವೆಲ್ ಆಗ್ತದೆ. ಇದಷ್ಟು ಈಶ್ವರ ಶಕ್ತಿ ಅಂತ ಹೇಳಿದ್ದು ಸತ್ಯ. ಜೊತೆ ಜೊತೆಗೆ ಅದು ಹೇಗೆ ಪ್ರಯೋಗ ಮಾಡಲ್ಪಟ್ಟಿತ್ತು, ಈಶ್ವರ ಶಕ್ತಿಯು ಹೇಗೆ ಪ್ರಯೋಗ ಮಾಡಲ್ಪಟ್ಟಿತ್ತು ಅಂದರೆ ಈ ವ್ಯವಸ್ಥೆಯಲ್ಲಿ ಪ್ರಯೋಗ ಮಾಡಲ್ಪಟ್ಟಿತ್ತು. ಯಾವ ವ್ಯವಸ್ಥೆ ಅಂತಂದರೆ ಲೇಸರ್ ಬೀಮ್. ಈ ಅಂತಃಕರಣಕ್ಕೆ ಬನ್ನಿ. ಯಾವ ಅಂತಃಕರಣ ಮಾತಾಡ್ತೀರಿ, ಇದ್ದದ್ದೋ ಇಲ್ಲದ್ದೋ, ಇದ್ದದ್ದೋ ಅಂತಾನೆ. ಈ ಅಂತಃಕರಣವು ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ರೂಪಗಳು ಕಾಣಿಸ್ತಾವಲ್ಲ, ರೂಪಗಳು ಕಾಣಿಸ್ತಾವೆ ಅಂತಂದರೆ, ರೂಪಗಳು ಕಾಣಿಸ್ತಾವೆ ಇದರರ್ಥ, ಶಬ್ದಗಳು ರೂಪಗಳು ವಿಷಯಗಳು ಕಾಣ್ತಾವೆ ಇದರರ್ಥ, ಇವು ಕಾಣ್ತಾವೆ ಇದರರ್ಥ, ಇವು ಸತ್ಯ ಇಲ್ಲಲ್ಲ. ಎಲ್ಲಿದೆ ಯಾವ ರೂಪನೂ ಇದೆ, ಆಭಾಸ ಇದೆ. ಘಟದ ಆಭಾಸ ಇದೆ ವಿನಃ ಅಲ್ಲಿ ಘಟ ಇಲ್ಲ. ವೃಕ್ಷದ ಆಭಾಸ ಇದೆ, ವೃಕ್ಷ ಇಲ್ಲ. ಆಭಾಸವು ಅದು ಯಾವ ಮಟ್ಟದಲ್ಲಿ ಸತ್ಯತ ಹೊಂದಿಲ್ಲ. ಹೇಳು, ಚಿತ್ತ ಎಲ್ಲಿ ಹುಟ್ಟಿದೆ ಹೇಳು. ನಾವು ಮೊದಲೇ ಹೇಳಿದ್ದೀವಿ ತೈತ್ತಿರೀಯದಲ್ಲಿ, ಏತಸ್ಮಾತ್ ಆತ್ಮನಃ ಜಾಯತೆ ಆಕಾಶ. ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಇವೆಲ್ಲವೂ ಕೂಡ ಹುಟ್ಟಿದಂತೆ ಆಕಾಶ, ಆಕಾಶವು ಹುಟ್ಟಿದಂತೆ ವಾಯು, ವಾಯು ಹುಟ್ಟಿದಂತೆ ಎಲ್ಲ ಅಂತ್ಯಕಂತ್ಯಗಳ ಸಂತೆ, ಅವುಗಳಲ್ಲಿ ಇವನು ಸಿಕ್ಕಾಕ್ಕೊಂಡಾನಂತೆ. ಹೆಂಗೆ ಸಿಕ್ಕಾಕ್ಕೊಳ್ತಾನೆ ಅಂತ್ಯಕಂತ್ಯಗಳು, ಹೆಂಗೆ ಸಿಕ್ಕಾಕೊತೇ ನಾವು? ಸಿಕ್ಕಾಕಿಕೊಂಡಂತೆ ಸಿಕ್ಕಾಕ್ಕೊಂಡಿದ್ಯಪ್ಪ, ನಾವೇನು ಮಾಡೋಣ? ನೀನ ಬಿಡಿಸ್ಕೋಬೇಕು ಅದನ್ನು. ಚಿತ್ತವೂ ಹುಟ್ಟಿಲ್ಲ, ಚಿತ್ತ ಆಭಾಸವೂ ಹುಟ್ಟಿಲ್ಲ. ತಸ್ಮಾತ್ ತಸ್ಯಾಪಿ ಚಿತ್ತಸ್ಯ ಜಾಯಮಾನ ಅವಭಾಸತ ಅಸತ್ಯೇವ ಜನ್ಮನಿ ಯುಕ್ತ ಭವಿತುಂ ಇತ್ಯತಃ ನ ಜಾಯತೆ ಚಿತ್ತಂ ಯಥಾ ಚಿತ್ತ ದೃಶ್ಯಂ ನ ಜಾಯತೆ. ಈಗ ಚಿತ್ತ ದೃಶ್ಯವೂ ಹುಟ್ಟಿಕೊಂಡಿಲ್ಲವೋ ಹಾಗೆ ಚಿತ್ತವೂ ಹುಟ್ಟಿಕೊಂಡಿಲ್ಲ. ಅತಃ ತಸ್ಯ ಚಿತ್ತಸ್ಯ ಈ ಜಾತಿಂ ಪಶ್ಯಂತಿ ಪಶ್ಯಂತಿ ವಿಜ್ಞಾನವಾದಿನಃ ಕ್ಷಣಿಕತ್ವ ದುಃಖಿತ್ವ ಶೂನ್ಯತ್ವ ಅನಾತ್ಮತ್ವ ಆದಿಚ ತೇನೈವ ಚಿತ್ತೇನ ಚಿತ್ತಸ್ವರೂಪಂ ದ್ರಷ್ಟುಂ ಅಶಕ್ಯಂ ಪಶ್ಯಂತಃ ಹೇ ವೈ ಪಶ್ಯಂತಿ ತೇ ಪದಂ ಪಕ್ಷಾದೀನಾಂ ಯಥಾ ಚಿತ್ತ ದೃಶ್ಯಂ ನ ಜಾಯತೆ, ಯಾವ ಪ್ರಕಾರವಾಗಿ ಚಿತ್ತ ದೃಶ್ಯವೂ ಕೂಡ ನಮಗೆ ಕಂಡು ಬಂದಿಲ್ಲ. ಅಥ ತಸ್ಯ ಚಿತ್ತಸ್ಯ ಯೇ ಜಾತಿಂ ಪಶ್ಯಂತಿ, ಇಂತಹ ಆ ಚಿತ್ತಕ್ಕೆ ಯಾವ ಚಿತ್ತ ಜನ್ಮರಹಿತ ಹುಟ್ಟದೇ ಇರುವ ಲಭ್ಯವಿಲ್ಲದೇ ಇದ್ದಂತಹ ಹುಟ್ಟಲೀ ಇಲ್ಲವೇ ಇಲ್ಲವಾದಂತಹ ಆ ಚಿತ್ತಕ್ಕೆ ಇವರು ಏನನ್ನ ಕಾಣ್ತಾ ಇದ್ದಾರೆ, ಜಾತಿಂ ಪಶ್ಯಂತಿ. ನಿಮ್ಮ ಕನ್ನಡ ಜಾತಿ ಅಲ್ಲ ಇದು, ಯಾವುದಿದು ಹುಟ್ಟು ಜನ್ಮ, ಅದಕ್ಕೆ ಜನ್ಮವನ್ನು ಕಾಣ್ತಾರಲ್ಲ ಇವರು. ಇವರು ಅಂದ್ರೆ ಯಾರು? ವಿಜ್ಞಾನವಾದಿನಃ, ಬೌದ್ಧರು. ಹೇಗೆ ಕಾಣ್ತಾರೆ? ಒಬ್ಬನಂತಾನೆ ಕ್ಷಣಿಕ ಕ್ಷಣಿಕವಾಗಿ ಹುಟ್ಟುತ್ತದೆ, ಅವನು ಕ್ಷಣಿಕವಾದಿ. ಅಂದ್ರೇನು ಹುಟ್ಟುತ್ತದೆ, ಒಂದು ಕ್ಷಣಕ್ಕೆ ಬೀಳುತ್ತೆ, ಮತ್ತೆ ಬಂದು ಒಂದು ಕ್ಷಣಕ್ಕೆ ಹುಡುತ್ತೆ, ಮತ್ತೊಂದು ಕ್ಷಣಕ್ಕೆ ಮತ್ತೆ ಹುಡುತ್ತೆ, ಮತ್ತೊಂದು ಕ್ಷಣಕ್ಕೆ ಮತ್ತೆ ಹುಡುತ್ತೆ. ಅವ ಇನ್ನೊಬ್ಬ ಇದ್ದಾನೆ, ಅವನೇನಂತಾನೆ ಗೊತ್ತಾ? ಅವನು ಶೂನ್ಯವಾದಿ. ಇಲ್ಲಿ ಬರ್ತ ನೋಡು, ಮುಂಚೆ ಕ್ಷಣಿಕತ್ವ ದುಃಖಿತ್ವ ಶೂನ್ಯತ್ವ, ಅವನು ಬರ್ತಾನೆ. ಅಲ್ಲಪ್ಪ, ಹುಟ್ಟುತ್ತು ಹುಟ್ಟುತ್ತು ಹುಟ್ಟುತ್ತು, ಕ್ಷಣ ಕ್ಷಣಕ್ಕೂ ಹುಟ್ಟುತ್ತಾನೆ ಇರ್ತದೆ ಅಂತ ಹೇಳ್ತೀಯಲ್ಲ, ಹುಟ್ಟು ಹುಟ್ಟುವ ನಡುವೆ ಏನಾಗಿರ್ತದೆ? ಶೂನ್ಯ. ಶೂನ್ಯದಿಂದ ಹುಟ್ಟುತ್ತದ ಹೋಗ್ತದ ಅನ್ನೋದು ಹೇಳಿದ್ರು, ಶೂನ್ಯದಲ್ಲಿ ಹುಟ್ಟುತ್ತಾ ಇರ್ತದ, ಹೋಗ್ತದೆ ಅಂತ ಹೇಳೋದು ಹೇಳೋರು. ಆಮೇಲೆ ಮುಂದಿನ ಪ್ರಶ್ನೆ ಕೇಳ್ತೀವಿ, ಎಲ್ಲಿ ಹೋಗ್ತದೆ? ಎಲ್ಲಿಂದ ಬಂದಿತ್ತ ಅಲ್ಲೇ ಹೋಗ್ಬೇಕು. ಹಾಗಾದ್ರೆ ಅಲ್ಲಿಂದ ಬಂದಿತ್ತು ಅಂದ್ರೆ ಹುಟ್ಟುದು ಅಂತ ಅರ್ಥ ಆಯ್ತಲ್ಲ. ನಾವು ಅದು ಹೇಳ್ತೀವಂತ, ನಾವ ಹುಟ್ಟದ ಎರಡರ ಮಧ್ಯದಲ್ಲಿ ಏನು ಅಂತ ಕೇಳಿದ್ರಿ? ನಾವು ಹೇಳ್ತೀವಿ, ಕೇಳಿ, ಶೂನ್ಯ. ಶೂನ್ಯ ಅಂತ ಹೇಳೋವನು ಶೂನ್ಯವೇ? ಇದು ಶಂಕರ. ಶೂನ್ಯ ಅಂತ ಹೇಳೋವನು ಶೂನ್ಯವೇ ಅಥವಾ ಇದ್ದಾನ? ಇದ್ಕೊಂಡೆ ಶೂನ್ಯ ಅಂತ ಹೇಳ್ತಾನೆ, ಇದ್ದಾನೆ. ಅಭಾವದಿಂದ ಇದ್ದಾನೋ ಭಾವದಿಂದ ಇದ್ದಾನೋ? ಮರಾಠಿಯೊಳಗೆ ಒಂದು ಹೇಳಿಕೆ, ಕಾಯ್ ಭಾವ ಖಾತೋಸ್ ರೀ, ಕಾಯ್ ಭಾವ ಖಾತೋಸ್. ಹೆಂಗ ಗೊತ್ತದ ನಿಂಗೆ ಅದು? ಇಲ್ಲ, ಭಾವದಿಂದ ಇಂಟರ್ಪ್ರಿಟ್ ಮಾಡಿದ್ರೆ, ಅಭಾವದಿಂದ ಇವೆಲ್ಲ ತಿಳಿತಾವ ನಿಮಗೆ. ಈ ಕಿರಿಕಿರಿ ಮಾಡ್ತಾರೆ ನೋಡಿ ಜನ, ಅವರಿಗೆ ಭಾವ ಭಾವ ಭಾವ ಖಾತೋಸ್ ಅಂತ ಕಾಯ್ ಭಾವ ಖಾತೋಸ್. ಅಭಾವದಿಂದ ಅಭಾವವನ್ನು ಶೂನ್ಯ ಅಂತ ಹೇಳ್ತಾನೆ. ಅದನ್ನು ಶೂನ್ಯ ಅಂತ ಹೇಳ್ಬೇಕಾದ್ರೆ ಇವನು ಶೂನ್ಯ ಇದ್ದಾನೋ ಇವನು ಇದ್ದಾನೋ ಅಂದ್ರೆ ಇವನು ಶೂನ್ಯ ಅಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಶೂನ್ಯ ಹೆಂಗಾಗ್ತದೆ? ದುಃಖಿತ್ವ. ದುಃಖಿತ್ವ ಶಬ್ದ ತನ್ನನ್ನು ತಾನು ದುಃಖಿಯಾಗಿ ನೋಡಿಕೊಳ್ಳೋದು. ತನ್ನನ್ನು ತಾನು ದುಃಖಿಯಾಗಿ ನೋಡಿಕೊಳ್ಳೋದು. ಅವನ ಸಹಜತೆ ಅಂತೂ ಅಲ್ಲ ಹೇಳ್ರಿ, ಯಾಕೆ ಅಲ್ಲ ಅವನು ತನ್ನನ್ನು ತಾನು ದುಃಖಿ ಅಂತ ಏನು ನೋಡ್ಕೊಂಡಾನೆ ಅದು ಅವನ ಸಹಜತೆ ಅಂತೂ ಅಲ್ಲ. ಹಾ, ಯಾಕೆಂದ್ರೆ ಅವನು ದುಃಖವನ್ನು ವಿರೋಧಿಸ್ತಾನೆ. ಸಹಜತೆನೆ ಯಾರೂ ವಿರೋಧಿಸೋದಿಲ್ಲ. ಉದಾಹರಣೆ ಹೇಳು, ಬೆಂಕಿ ವಿರೋಧಿಸೋದಿಲ್ಲ. ಮತ್ತೆ ಹಾ, ನೀರು. ಆಮೇಲೆ ಸೂರ್ಯ ತನ್ನ ಬೆಳಕನ್ನು ತಾನು ವಿರೋಧ ಮಾಡೋದಿಲ್ಲ. ಯಾಕೆ? ಅವೆಲ್ಲವೂ ಅವುಗಳ ಸಹಜತೆ. ಹಾಗೆ ದುಃಖಿತ್ವ ಇದು ಆತ್ಮನ ಸಹಜತೆ ಆಗಿತ್ತು, ನಮ್ಮ ಸಹಜತೆ ಆಗಿತ್ತು ಅಂದರೆ ನಾವು ದುಃಖವನ್ನು ಬೇಸರಿಸ್ಕೋಬಾರದು. ದುಃಖ ಆದಾಗೆಲ್ಲ ನಗೆ ನಗ್ತಾ ಇರಬೇಕು. ಆವಾಗ ಅದಕ್ಕೆ ದುಃಖ ಅಂತ ಕ್ಷಣಿಕತ್ವ, ದುಃಖಿತ್ವ, ಶೂನ್ಯತ್ವ, ಅನಾತ್ಮತ್ವಾದಿ ಇವ್ಯಾವೂ ಕೂಡ ಆತ್ಮನ ಲಕ್ಷಣಗಳು ಅಲ್ಲ. ಸೋ ಬೌದ್ಧರು ಈ ಆತ್ಮನನ್ನ ಕ್ಷಣಿಕ ಅಂತ ಕರೆದ್ರು ತಪ್ಪು, ದುಃಖಿತ್ವ ಅಂತ ಕರೆದ್ರು ತಪ್ಪು, ಶೂನ್ಯತ್ವ ಅಂತ ಕರೆದ್ರು ತಪ್ಪು. ಇದನ್ನು ಅನಾತ್ಮ ಮಾಡಿ, ಆತ್ಮನನ್ನ ಅನಾತ್ಮ ಮಾಡೋದು ಯಾರಿಂದ? ಅವನೇ ಆತ್ಮ ಅಂತ ನಾವು ಹೇಳ್ತೀವಿ. ಆತ್ಮನು ಆತ್ಮನ ಅವೈಲಬಿಲಿಟಿ, ಆತ್ಮನ ಲಭ್ಯತ ಇಲ್ಲದೆ ಹೋದಲ್ಲಿ ಇದು ಅನಾತ್ಮ ಅಂತ ಬೇರ್ಪಡಿಸಲು ಸಾಧ್ಯವೇ? ಅನಾತ್ಮ ಅನಾತ್ಮ ಅನಾತ್ಮ ಅನಾತ್ಮ ಅನಾತ್ಮ ಅಂತ ಬೇರ್ಪಡಿಸುವವನೇ ಆತ್ಮ. ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ. ನೋಡಿ ಎಷ್ಟು ಚಂದದಲ್ಲಿ ಏನ್ರಿ ಆ ಕಾರು ಎಲ್ಲ ವಾಹನಗಳನ್ನು ಓವರ್ಟೇಕ್ ಮಾಡ್ತು ನೋಡ್ರಿ, ಅಷ್ಟು ಸ್ಪೀಡಾಗಿದೆಯಾ, ಭಾರಿ ಸ್ಪೀಡ್ ರೀ ಅದು. ಅದು ಹಿಂಗೆ ಕೆಲಸ ಮಾಡೋಕ್ಕಾದ್ರೆ ತನ್ನನ್ನು ತಾನು ಓವರ್ಟೇಕ್ ಮಾಡ್ಕೊ ಅಂತ ಹೇಳಿ ಆಗತ್ತನೆ. ಹಾಗಾದ್ರೆ ಅದು ಏನೇನನ್ನು ಓವರ್ಟೇಕ್ ಮಾಡ್ತು ಅದು ಅದಲ್ಲ, ಅದಕ್ಕಿಂತ ಹೊರತುಪಡಿಸಿ ಬೇರೆ ಬೇರೆ ಆದದ್ದನ್ನು ಮಾತ್ರ ದಾಟ್ಲಿಕ್ಕೆ ಆಗ್ತದೆ, ತನ್ನನ್ನು ತಾನು ಯಾರಿಗೂ ದಾಟ್ಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಆತ್ಮ. ಆದರೂ ಈ ಕೆಲವು ವಿಜ್ಞಾನವಾದಿಗಳು ಬೌದ್ಧರು ಅಂತರ್ಥ, ಅವರು ಭಗವಂತನ ಹೆಜ್ಜೆಗಳನ್ನು ಗುರುತಿಸೋ ಪ್ರಯತ್ನ ಮಾಡ್ತಾರಲ್ಲ, ಇದೆ ಅನ್ನುವಂಥ ವಾದವನ್ನು ಹಾಕಿ, ಯಾವ ಥರ ಇದೆ ಆಬ್ಜೆಕ್ಟಿವ್ ಆಗಿದೆ ಅಂತ ಅದನ್ನು ವಾದ ಮಾಡ್ತಾರಲ್ಲ ಇವರೆಲ್ಲ, ಯಾರು ಗೊತ್ತಾ ಹೇಳ್ತಾರೆ ಅವರು, ಇವರೆಲ್ಲ ದ್ರಷ್ಟುಂ ಅಶಕ್ಯಂ ಪಶ್ಯಂತಹ ಕೇವೈ ಪಶ್ಯಂತಿ ತೇ ಪದಂ ಪಕ್ಷಾದೀನಾಂ ಪದಂ ಕೇವೈ ಪಶ್ಯಂತಿ. ಆಕಾಶದಲ್ಲಿ ಪಕ್ಷಿಗಳ ಮಾರ್ಗವನ್ನು ಗುರುತಿಸಿದಂತೆ ಅತಃ ಇತರೇಭ್ಯ ಅಪಿ ದ್ವೈತಿಭ್ಯ ಅತ್ಯಂತ ಸಾಹಸಿಕಾಃ ಇತ್ಯರ್ಥಃ. ಅತಃ ಇದೇ ಪ್ರಕಾರ ಇತರೇಭ್ಯ ಇತರರಾದಂತಹ ದ್ವೈತಿಗಳೇನಿದ್ದಾರೋ ಅವರು ಕೂಡ ಹೀಗೆ ಟೊಳ್ಳು ವಾದಗಳನ್ನು ಇಟ್ಟುಕೊಂಡು ದೊಡ್ಡ ಮಾರ್ಕೆಟಿಂಗ್ ಮಾಡ್ತಾರೆ ಉಡುಪಿಯಿಂದ. ಎಂಥ ಮಾರ್ಕೆಟಿಂಗ್ ರೀ ಅದು? ಹೊರಗಿರೋವ್ರನ್ನ ಹೊರಗಿನ ಕಳ್ಳರನ್ನು ಹಿಡಿಬೋದು, ಹೊರಗಿನ ಶತ್ರುಗಳನ್ನು ಜಯಿಸಬಹುದು, ಒಳಗ ಶತ್ರು ಹುಡ್ಕೊಂಡ್ರೆ ಭಾರಿ ಕಷ್ಟ. ಕ್ರೈಸ್ತ ಮತವಾದಿಗಳು, ಇಸ್ಲಾಂ ಮತವಾದಿಗಳು, ಬೌದ್ಧ ಮತವಾದಿಗಳು ಇವರೆಲ್ಲ ಹೊರಗಿನವ್ರು. ಇವ್ರನ್ನ ಗೆಲ್ಲೋದು ಒಂದು ರೀತಿಯಲ್ಲಿ ಸುಲಭ. ಏನ್ರಿ ಅವ್ರು ಏನ್ ಗೆಲ್ತೀರಿ, ಎಲ್ಲಾರನ್ನು ಮತಾಂತರ ಮಾಡ್ತಾ ಇದ್ದಾರೆ. ಆಯ್ತು, ಏನೋ ಒಂದು ರೂಲ್ಸ್ ತರೋಣಂತೆ, ಯಾವುದೋ ಸಂವಿಧಾನದ ಹುಡುಕಾಡೋಣಂತೆ, ಎಲ್ಲೋ ಒಂದು ಪರಿಹಾರ ಇದ್ದೇ ಇರ್ತದೆ. ಯಾಕಂದ್ರೆ ಎಲ್ಲ ಸಮಾಜ ಅಸ್ತವ್ಯಸ್ತ ಆಗ್ತಾ ಇದೆ ಅಂದಮೇಲೆ ಅಸ್ತವ್ಯಸ್ತ ಆಗದಂತೆ ಆಗಲಿಕ್ಕೆ ಒಂದು ಸಂವಿಧಾನ ಅಂತ ಮಾಡಿದ್ದಾರೆ. ಆ ಪ್ರಕಾರವಾಗಿ ಹುಡುಕೋಣಂತ ಪರಿಹಾರ ಸಿಕ್ಕಿತ್ತು, ಪರಿಹಾರ ಹುಡುಕಿ ಮಾಡೋಣಂತೆ, ಇಂಪ್ಲಿಮೆಂಟ್ ಮಾಡೋಣಂತೆ. ಆದರೆ ಒಳಗಿನ ಶತ್ರುಗಳಿದ್ದಾರಲ್ಲ, ಏನು ಹೇಳ್ತಿರು ಒಳಗಿನ ಶತ್ರುಗಳು? ಮತಾಂತರವಾದಿಗಳು ಹೊರಗಿನವರಲ್ಲ, ಒಳಗಿನವ್ರು. ನಿನ್ನೆ ವೈಕುಂಠ ಲಭ್ಯದ ಹೋಗ. ಇವ್ರು ಒಳಗಿನವ್ರು ಹೊರಗಿನವ್ರ? ಹೋಲ್ ಉಡುಪಿ ಫಿಲಾಸಫಿ ಇಸ್ ದಟ್ ಕಾನ್ಶಿಯಸ್ನೆಸ್ ಒಪ್ಪುದಿಲ್ಲ. ಜನಿವಾರ ಹಾಕಿ ಬ್ರಾಹ್ಮಣಾದಿ ಅನ್ನೋದು, ಗುಂಡ್ಗಡಿಗೆ ಕಟ್ಟಿ ಲಿಂಗಾಯತ ಆಗಿ ಅನ್ನೋದು, ಮುದ್ರ ಹಾಕಿ ವೈಷ್ಣವಾದಿ ಅನ್ನೋದು, ಒಳಗ ಮತಾಂತರ. ಅವರಂತಾರೆ ಇವತ್ತು ಕ್ರಾಸ್ ಹಾಕೊಂಡ್ಬಿಡು, ಇದೊಂಚೂರು ರೊಟ್ಟಿ ತಿನ್ಬಿಡು, ನೀನು ಇವತ್ತಿನಿಂದ ಏನಾದಿ ಕ್ರೈಸ್ತವಾದಿ ಆಗ್ಬಿಟ್ಟಿ. ಇದಕ್ಕೆ ಬ್ಯಾಪ್ಟಿಸಮ್ ಅಂತಾರೆ. ಹೊರಗಿದ್ದುಕೊಂಡು ನಮ್ಮನ್ನು ಬ್ಯಾಪ್ಟೈಸ್ ಮಾಡ್ತಾರಲ್ಲ, ಇದು ನಾವು ಹೆಂಗಾರೆ ಗೆಲ್ಲಬಹುದು. ಒಳಗೆ ಬ್ಯಾಪ್ಟೈಸ್ ಮಾಡ್ತಾರಲ್ಲ, ಇವ್ರನ್ನ ಗೆಲ್ಲೋದು ಹೆಂಗೆ? ಎಲ್ಲರೂ ಹಿಂದೂ ವೇಷದಲ್ಲೇ ಇದ್ದಾರೆ. ಸೊ ಎರಡೆರಡು ವರ್ಷ ಇವರು ಪರ್ಯಾಯದಲ್ಲಿದ್ದಾಗ ಇಂತಿಂಥ ಕಾರ್ಯಕ್ರಮ ಹಾಕ್ಕೊಂಡು ಏನು ವೈಷ್ಣವ ಮತವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ, ಅಥವಾ ದ್ವೈತ ಮತವನ್ನು ಸಾಧಿಸಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೋ, ಇದರೊಳಗೆ ಮಹಾನ್ ಸಾಧನೆ ಪೇಜಾವರ್ ಶ್ರೀ. ತಗೊಂಡೋಗಿ ಹಾಕ್ರಿ, ಯಾರು ಬೇಕಾ ಹಾಕ್ರಿ, ಹಾಗೇನು ಕೇರ್ ಮಾಡೋದು. ಹಿಂದೂ ಧರ್ಮ ಆಚಾರ ಸಭಾ ನಾವು ಕರೆದಾಗ ಔಪಚಾರಿಕವಾಗಿ ನಾಲ್ಕು ಶಬ್ದಗಳ ಸಹಕಾರ ಬಿಟ್ಟರೆ ಇನ್ನು ಏನೂ ಇಲ್ಲ, ಯಾವ ಆಚಾರದ್ದು ಇಲ್ಲ. ಅವಶ್ಯಕತೆ ಈಗ ಧರ್ಮ ಸಂಸದ ಅಂಥೇಳಿ ಹತ್ತಾರು ಸಾವಿರ ಸಾಧುಗಳನ್ನು ಲಕ್ಷಾನು ಲಕ್ಷ ಜನರನ್ನು ಕೂಡಿಸಿ, ಯಾಕೆ ಇದೇ ಸಹಕಾರ ಕೊಟ್ಟಿದ್ರೆ ಏನಾಗಿತ್ತು? ಎಲ್ಲಿ 36 ಮಂಡಳೇಶ್ವರ ಬಂದಿದ್ರು, ಇಲ್ಲಿ 4 ಮಂಡಳೇಶ್ವರ ಕೂಡ ಬಂದಿಲ್ಲ. ಮಂಡಳೇಶ್ವರ ಅದು ಸ್ವಾಮೀಜಿಯ ಪ್ರಭಾವ. ಯಾಕೆ ಸಹಕಾರ ಕೊಡಲಿಲ್ಲ ಅಂದರೆ ನಮ್ಮ ಪ್ರಭಾವ ಹೋಗಿಬಿಡ್ತದಲ್ಲ. ಅಹಂಕಾರ ಇವರೆಲ್ಲ ಆಕಾಶದಲ್ಲಿ ಪಕ್ಷಿಯ ದಾರಿಗಳನ್ನು ಹುಡುಕತಾ ಇರೋರು. ಏನೋ ಹೇಳ್ತೀನಿ ಅಂತೇಳಿ ಬೇಜಾರು ಮಾಡಿಕೊಂಡ್ರಿ ನೀವೆಲ್ಲ, ಮಾಡಿಕೊಡ್ರಿ, ನಮಗೇನು ಸಮಸ್ಯೆ ಇಲ್ಲ. ನನ್ನ ಸ್ಪಷ್ಟತೆಯೊಳಗೆ ಏನಾದರೂ ಕೊಂಕಿತ್ತು, ಕೊಳಕಿತ್ತು, ಹುಳುಕಿತ್ತು, ಅಥವಾ ಸ್ವಾರ್ಥ ಇತ್ತು, ನಿರೀಕ್ಷೆ ಇತ್ತು, ಅಪೇಕ್ಷೆ ಇತ್ತು ಅಂತಂದರೆ ನಿಮ್ಮ ಬೇಜಾರಿಗೆ ಅರ್ಥ ಇದೆ. ಏನೂ ಇಲ್ಲ. ಧರ್ಮದ ಅವನತಿ ಕೇಂದ್ರ ಎಲ್ಲಿದೆ? ಹಿಂದೂ ಧರ್ಮದೆಯ ಅವನತಿಯ ಕೇಂದ್ರ ಎಲ್ಲಿದೆ? ಬೇರೆ ಮತಗಳಲ್ಲಿಲ್ಲ, ಇದರ ಅವನತಿ ಒಳಗೆ ಇದೆ. ಒಡೆದು ಜೀವನ ಮಾಡೋದು, ಶತ್ರುತ ಬೆಳೆಸಿ ಜೀವನ ಮಾಡೋದು, ಏನಂತಾರದಕ್ಕೆ ಮೂಢನಂಬಿಕೆಗಳು, ಇವೆಲ್ಲ ಹಿಂದೂ ಧರ್ಮದ ಹೊರಗಿದ್ದದ್ದು ಅಲ್ಲ. ಇವು ಹಿಂದೂ ಧರ್ಮದ ಒಳಗನೇ ಇರುವಂತಹ ನ್ಯೂನ್ಯತೆಗಳು, ಕೊರತೆಗಳು. ಇವುಗಳನ್ನು ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮ ಕೂತು ಕೂತ್ಕೊಳ್ಳಿ, ಸುಮ್ಮ ಕೂತು. ಆದ್ದರಿಂದ ಯಾರಪ್ಪ ಇವರೆಲ್ಲ ಅಂದರೆ, ಇವರು ಈ ಪಿ ಶೂನ್ಯವಾದಿನಃ, ಇದೇ ಪ್ರಕಾರ ಶೂನ್ಯವಾದಿಗಳು ಪಶ್ಯಂತೆಯವ ಸರ್ವಶೂನ್ಯತಾಂ. ನೋಡಿ ಎಷ್ಟು ಚೆಂದ ಬರೀತಾರೆ ಇದು, ಇದು ಭಾಷೆ ನೋಡಿಕೊಡ್ರಿ. ಅತಃ ಇತರೇಭ್ಯಃ ಅಪಿ ದ್ವೈತಿಭ್ಯಃ ಅತ್ಯಂತ ಸಾಹಸಿಕಾಃ ಇತ್ಯರ್ಥಃ. ಮತ್ತು ಆ ಶಬ್ದ ಬಂದದಕ್ಕೆ ನಾನು ಇಂಟರ್ಪ್ರಿಟೇಷನ್ ಮಾಡಿದ್ದೀನಿ. ಅಲ್ಲಿ ಬಂದ ನೋಡೋ ದ್ವೈತಿಭ್ಯ, ಅದು ಬರದೇ ಹೋಗಿದ್ರೆ ಸುಮ್ಮನೆ ಆಬ್ಜೆಕ್ಟಿವ್ ಆಗಿ ನಾವು ಆಬ್ಜೆಕ್ಟಿವ್. ಅತ್ಯಂತ ಸಾಹಸಿಕಾಹ, ಕುಂಕು ಮಾತದು ನೋಡಿದ ಯಾಗ ಏನು ಸಾಹಸ ಇವ್ರದು, ಬಾ ಬಾ ಬಾ ಬಾ ಬಾ. ಇದೇ ರೀತಿ ಶೂನ್ಯವಾದಿಗಳು, ಎ ಪಿ ಶೂನ್ಯವಾದಿನ ಪಶ್ಯಂತ ಇವ ಸರ್ವಶೂನ್ಯತಾಂ ಸ್ವದರ್ಶನಸ್ಯ ಅಪಿ ಶೂನ್ಯತಾಂ ಪ್ರತಿಜಾನತಿ ತೇ ತತಃ ಅಪಿ ಸಾಹಸಿಕತರಾಃ ಖಂ ಮುಷ್ಟಿನಾಪಿ ಜಿಗೃಕ್ಷಂತಿ. ಈ ಪಿ ಶೂನ್ಯವಾದಿನಃ, ಶೂನ್ಯವಾದಿಗಳು ಕೂಡ ಏನು ಮಾಡ್ತಾರೆ ಶೂನ್ಯವಾದಿಗಳು? ಏನಪ್ಪ ಭಗವತ್ ತತ್ವ ಅಂದರೆ ಶೂನ್ಯ, ಏನೂ ಇಲ್ಲ. ಏನೂ ಇಲ್ಲ, ಶೂನ್ಯ ಪೀಠ ಅಂತ ಒಂದಿದೆ, ಶೂನ್ಯ ಪೀಠ, ಶೂನ್ಯ ಪೀಠಾರೋಹಣ. ಇಲ್ಲ ಹಾವೇರೋಗ ಒಂದು ಸ್ವಲ್ಪ ದೊಡ್ಡ ಬ್ಯಾನರ್ ಹಾಕಿದ್ರು ನೋಡಿದ್ರು, ಶೂನ್ಯ ಪೀಠಾರೋಹಣ. ಐ ರಿಯಲಿ ಡೋಂಟ್ ನೋ ಹೌ ದೇ ಗಿವ್ ಇಂಟರ್ಪ್ರಿಟೇಷನ್ಸ್. ಆದರೆ ಭೌತಿಕವಾಗಿ ಏನು ಅನ್ನಿಸ್ತದೆ ಅಂತಂದರೆ, ಓದೋರು ಶೂನ್ಯರು, ಬರೆದದ್ದು ಶೂನ್ಯ, ಪೀಠದ ಮೇಲೆ ಹೋಗಿ ಕೂಡೋರು ಶೂನ್ಯ, ಪೀಠನೇ ಶೂನ್ಯ ಅಂದಮೇಲೆ ಮುಗಿಸಲ್ಲ ಇನ್ನೇನು. ಆಭಾಸ ಮಾತ್ರ. ಶೂನ್ಯವಾದಿನ ಪಶ್ಯಂತ ಇವ ಸರ್ವಶೂನ್ಯತಾಂ. ನೋಡಿ, ಸರ್ವಶೂನ್ಯತಾಂ, ಎಲ್ಲವೂ ಶೂನ್ಯವೂ ಆಗಿದೆ. ಪಶ್ಯಂತಾಂ, ಪಶ್ಯಂತಾಮಪಿ, ನೋಡ್ತಾ ಇದ್ದಾಗ್ಯೂ ಶೂನ್ಯ ದರ್ಶನ, ಶೂನ್ಯ ದರ್ಶನವನ್ನು ಮಾಡ್ತಾ ಇದ್ದಾಗ್ಯೂ ಸ್ವದರ್ಶನಸ್ಯ ಅಪಿ ಶೂನ್ಯತಾಂ ಪ್ರತಿಜಾನತೆ ತೇ ತಥಾಪಿ ಸಾಹಸಿಕತರಹ ಕಂ ಮುಷ್ಟಿನಾಪಿ ಜಿಗ್ರಿಕ್ಷಂತಿ, ಅವರಿಗಿಂತ ಸಾಹಸಿಕರು ಇವರು. ಏಕೆ ನೋಡ್ತಾ ಇದ್ದಾಗ್ಯೂ ಅಲ್ಲಿ ಏನೂ ಇಲ್ಲ ಅಂತಾರೆ. ನೋಡೋವನರ ಇದ್ದಾನೆ ಅವನು ಶೂನ್ಯ ಆಗ್ಯಾನು ಅಂತ. ಇಕ್ಕಿದ್ರೆ ಏನು ಪೂಜ ಸ್ವಾಮೀಜಿ ಹೇಳ್ತಿದ್ರು, ಇದು ಶೂನ್ಯ ಆದ್ರಷ್ಟೇ ಎಲ್ಲ ಶೂನ್ಯ, ಇದೇ ಶೂನ್ಯ ಅವರಿಗೆ. ಆಕಾಶವನ್ನು ಮುಷ್ಟಿಯಿಂದ ಹಿಡಿಯೋ ಪ್ರಯತ್ನ ಮಾಡಿದರೆ ಎಷ್ಟು ಆಭಾಸ ಅನ್ನಿಸ್ತದೆ, ಎಷ್ಟು ಮೂರ್ಖತ ಅನ್ನಿಸ್ತದೆ. ಹಾಗೆ ಇದು ಶೂನ್ಯ ಅಂತ ಹೇಳ್ತಾರಲ್ಲ, ಅದು ಅಷ್ಟು ಮೂರ್ಖ ಹೇಳಿಕೆ ಅಂತ. ಹಾಗಾದರೆ ಅಂತಿಮವಾಗಿ ಏನು ಸಿದ್ಧಾಂತ? ಅಜಾತಿವಾದ. ಉಕ್ತೈಹಿ ಹೇತುಭಿಹಿ ಅಜಮೇಕಂ ಬ್ರಹ್ಮ ಇತಿ ಸಿದ್ಧಂ ಯತ್ ಪುನಃ ಆದೌ ಪ್ರತಿಜ್ಞಾತಂ ತತ್ಫಲ ಉಪಸಂಹಾರತಃ. ಅಯಂ ಶ್ಲೋಕಃ ಉಪಸಂಹಾರಾರ್ಥಃ ಉಪಸಂಹಾರಾರ್ಥಃ ಅಯಂ ಶ್ಲೋಕ. ಯಾವ ಕಾರಣಗಳನ್ನು ನೀವು ಎಷ್ಟೇ ಪ್ರಭಾವಕಾರಿಯಾಗಿ ಮಂಡಿಸಿದರೂ ಕೂಡ ಬ್ರಹ್ಮನು ಹುಟ್ಟುತ್ತಾನೆ ಅನ್ನೋದನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಬ್ರಹ್ಮನಿಗೆ ಹುಟ್ಟು ಇಲ್ಲ. ಉಕ್ತೈಹಿ ಹೇತುಭಿ ಅಜಮೇಕಂ ಬ್ರಹ್ಮ ಇತಿ ಸಿದ್ಧಂ. ಬ್ರಹ್ಮನು ಅಜಂ ಅನ್ನೋದೇ ಸಿದ್ಧ ಆಗ್ತದೆ ವಿನಃ ಬ್ರಹ್ಮನಿಗೆ ಜನ್ಮ ಇದೆ ಅಂತ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎಷ್ಟು ಬ್ರಹ್ಮ? ಒಬ್ಬನೇ ಒಬ್ಬ ಬ್ರಹ್ಮ, ಏಕಂ ಬ್ರಹ್ಮ. ಯತ್ ಪುನಃ ಆದೌ ಪ್ರತಿಜ್ಞಾತಂ ತತ್ಫಲ ಉಪಸಂಹಾರಾರ್ಥಃ ಅಯಂ ಶ್ಲೋಕಃ. ಮೊದಲೇ ನಾವು ಪ್ರತಿಜ್ಞೆ ಮಾಡಿದಂತೆ ಏನು ಪ್ರತಿಜ್ಞೆ ಮಾಡಿದ್ವಿ? ಆತ್ಮನಿಗೆ ಹುಟ್ಟು ಇಲ್ಲ. ವಾದಿಗಳು ತಮ್ಮ ತಮ್ಮದೇ ಆದಂತಹ ಕೊಂಕುವಾದಗಳನ್ನು ಮಂಡಿಸಿ ಅದನ್ನು ಅಲ್ಲಗಳೆಯುವ ಪ್ರಯತ್ನ ಮಾಡಿದರು. ಈವರೆಗೂ ಕೂಡ ಅವರಿಂದ ಅದನ್ನು ಅಲ್ಲಗಳಿಕೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಮ್ಮ ವಾದವು ಸಿದ್ಧ. ಏನದು? ಅದು ವಾದ ಅಲ್ಲ, ಅದು ಬ್ರಹ್ಮನ ಸಹಜತೆ. ವಾದ ಮಾಡಿ ಇಲ್ಲದೇ ಇರುವುದನ್ನು ಏನನ್ನೋ ಇದೆ ಎಂದು ಸಿದ್ಧ ಮಾಡೋರು ನಾವಲ್ಲ. ಅಕಸ್ಮಾತ್ ನಾವು ಇದ್ದದ್ದನ್ನು ತೆರೆದಿಟ್ಟು ತೋರಿಸಿದ್ರೆ ಅದನ್ನು ವಾದ ಅಂತ ಕರೆದ್ರೆ ಕರ್ಕೊಳ್ಳಿ. ನಾವು ಇದ್ದದ್ದನ್ನು ತೆರೆದಿಟ್ಟು ತೋರಿಸಿದ್ದೀವಿ ಅಷ್ಟೇ ವಿನಃ ನಾವು ಇಲ್ಲದೇ ಇರೋದನ್ನು ಇದೆ ಎಂದು ಸಿದ್ಧ ಮಾಡಲಿಕ್ಕೆ ಹೊರಟವರಲ್ಲ. ಸೊ ನೀವು ಇಲ್ಲದೇ ಇರೋದನ್ನು ಇದೆ ಅಂತ ಸಿದ್ಧ ಮಾಡ್ತಾ ಇದ್ದೀರಿ. ಪಕ್ಷಿಗಳ ಹೆಜ್ಜೆ ಇಲ್ಲ, ಇದೆ ನಾ ಹುಡುಕಿ ಕೊಡ್ತೀನಿ ಬನ್ನಿರಿ, ಕರ್ಕೊಂಡು ಹೋಗ್ತಾರೆ. ಆಕಾಶ ತೋರಿಸ್ತಾರೆ ಹೋಗಿ, ನಿಮ್ಗೆ ಯಾಕೆ ಗೊತ್ತಾಗೋತು ಅಂತೇಳಿ. ಇಲ್ಲ ಶೂನ್ಯವಾದಿ. ಸೊ ತತ್ಫಲ ಉಪಸಂಹಾರಾರ್ಥ ಅಯಂ ಶ್ಲೋಕ. ಈ ಮುಂದಿನ ಶ್ಲೋಕ ಅದಕ್ಕಾಗಿ ಬಂದಿದೆ. ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿಸ್ತತಃ ಪ್ರಕೃತಿರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ. ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿಸ್ತತಃ ಪ್ರಕೃತೇರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ. ಜಾತಂ ಹುಟ್ಟು ಇದ್ದದ್ದು, ಅಜಾತಂ ಹುಟ್ಟು ಇಲ್ಲದ್ದು. ಅಜಾತಂ ಜಾಯತೆ ಹುಟ್ಟದೇ ಇದ್ದದ್ದು ಹುಟ್ಟುತ್ತದೆ ಅಂತ. ಯಸ್ಮಾತ್ ಅಜಾತಿ ಪ್ರಕೃತಿ ತತಃ. ಆದ್ದರಿಂದ ಅಜಾತಿ ಅನ್ನುವಂಥದ್ದು ಏನದು? ಅದು ಪ್ರಕೃತಿ. ಈ ಪ್ರಕೃತಿಯನ್ನು ಅನ್ಯಥಾ ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಈ ಪ್ರಕೃತಿಯನ್ನು ಯಾರಿಂದಲೂ ಬೇರ್ಪಡಿಸ್ಲಿಕ್ಕಾಗೋದಿಲ್ಲ. ಈ ಮೂರು ಹೇಳಿಕೆಗಳಿವೆ, ಇಲ್ಲಿ ಮೂರು ಶಬ್ದಗಳು. ಒಂದು ಏನಿದೆ, ಹುಟ್ಟದೇ ಇರುವುದು ಹುಟ್ಟುತ್ತದೆ ಅನ್ನೋದು ಒಂದು ಹೇಳಿಕೆ. ಎರಡನೇ ಹೇಳಿಕೆ, ಹುಟ್ಟದೇ ಇದ್ದದ್ದು ಅದು ಪ್ರಕೃತಿ, ಸಹಜ ಸ್ವಭಾವ. ಮೂರನೇದ್ದು, ಈ ಪ್ರಕೃತಿಯನ್ನು ಯಾರಿಗೂ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ನ ಕಥಂಚಿತ್ ಭವಿಷ್ಯತಿ ಪ್ರಕೃತಿ ಅನ್ಯಥಾ ಭಾವ. ಪ್ರಕೃತಿಯನ್ನು ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂಥದ್ದು ಇದು ಮೂರನೇ ಹೇಳಿಕೆ. ಈ ಮೂರು ಹೇಳಿಕೆಗಳು ನಮ್ಮ ಸಿದ್ಧಾಂತಗಳೇ, ಅದನ್ನು ನಿಮ್ಮ ವಾದಗಳಿಂದ ನೀವೇ ಸಿದ್ಧ ಮಾಡಿ ತೋರಿಸಿ. ನಾವು ಸಿದ್ಧ ಮಾಡಲಿಕ್ಕೆ ಹೋದಾಗ ಕಣ್ಣು ಕೆಂಪು ಮಾಡಿಕೊಂಡ್ರು. ಈಗ ಶಾಂತರಾಗಿ ಸೌಮ್ಯವಾಗಿ ಸಾಧಾರಣವಾಗಿ ಕೂತ್ಕೊಂಡು ನಿಮ್ಮದೇ ವಾದಗಳನ್ನು ನಾವು, ಈಗ ನಾವು ಜಗಳಾಡ್ತಾನೆ ಇರಲಿಲ್ಲಲ್ಲ, ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ವಿ ಅಷ್ಟೇ. ನೀವು ನಿಮ್ಮ ವಾದಗಳನ್ನು ಮಂಡಿಸಿ ನೀವೇ ಸಿದ್ಧ ಮಾಡಿದ್ರಿ. ಏನು ಸಿದ್ಧ ಮಾಡಿದ್ರಿ? ನಮ್ಮ ಸಿದ್ಧಾಂತಗಳನ್ನು ನೀವು ಸಿದ್ಧ ಮಾಡಿ. ಭಾಷೆ ನೋಡಿ 269, ಅಜಾತಂ ಯಚ್ಚಿತ್ತಂ ಬ್ರಹ್ಮೈವ ಜಾಯತೆ ಇತಿ ವಾದಿಭಿಃ ಪರಿಕಲ್ಪ್ಯತೆ ತತ್ ಅಜಾತಂ ಜಾಯತೆ ಯಸ್ಮಾತ್ ಅಜಾತಿಃ ಪ್ರಕೃತಿಃ ತಸ್ಯ. ಚಿತ್ತವು ಸಾಕ್ಷಾತ್ ಬ್ರಹ್ಮನೇ ಆಗಿದ್ದಾನೆ. ಚಿತ್ತವು ಸಾಕ್ಷಾತ್ ಬ್ರಹ್ಮವೇ ಆಗಿದೆ. ಬ್ರಹ್ಮೈವ ಜಾಯತೆ ಇತಿ ವಾದಿಭಿ, ವಾದಿಭಿ ಚಿತ್ತವು ಬ್ರಹ್ಮವೇ ಆಗಿದ್ದರೂ ಕೂಡ ಆ ಬ್ರಹ್ಮನು ಹುಟ್ಟುತ್ತಾನೆ ಅಂತ ವಾದಿಗಳು ವಾದ ಮಾಡಿದ್ದಾರೆ. ಪರಿಕಲ್ಪ್ಯತೆ, ಅದರ ಅರ್ಥ ಏನಾಯಿತು? ಅಜಾತಂ ಜಾಯತೆ, ಹುಟ್ಟದೇ ಇದ್ದದ್ದು ಹುಟ್ಟಿತ್ತು ಹುಟ್ಟಿತು ಅಂತ. ಯಸ್ಮಾತ್ ಅಜಾತಿ ಪ್ರಕೃತಿ ತಸ್ಯ. ಆದರೆ ಆ ಬ್ರಹ್ಮನ ಸಹಜತೆ ಏನು? ಅಜಾತಿ. ಯಾವ ಬ್ರಹ್ಮನ ಸಹಜತೆಯೋ ಅಜಾತಿಯೋ ಅಂತಹ ಬ್ರಹ್ಮನನ್ನು ಇವರು ಹುಟ್ಟಿತು ಅಂತ ವಾದ ಮಾಡಿ ದೊಡ್ಡ ಬಾಯಿ ಮಾಡಿ ಎಲ್ಲ ಜನರನ್ನು ಸೇರಿಸಿ 300,000 ಜನರನ್ನು ಸೇರಿಸಿ, ಪಾಪ ಅದು ಫಿಲಾಸಫಿ ವೇದಿಕೆ ಅಲ್ಲ, ಅಲ್ಲಿ ಇದು ಯಾವ ವಿಷಯ ಬರೋದಿಲ್ಲ. PHB ಒನ್ಲಿ ಉಡುಪಿ ಈಸ್ ಗಿವನ್ ಬೈ ಪೇಜಾವರ್ ಶ್ರೀ ಬಿಕಾಸ್ ಆಫ್ ದಿ ಪರ್ಯಾಯ ಪೀಠ ಅವ್ರದ್ದಿದೆ ಸದಾ. ಸೊ ಸ್ವಲ್ಪ ಆ ಕೃಷ್ಣ ಮಠದ್ದೆಲ್ಲ ನಡೀತದೆ. ಈ ರಸ್ತೆ ಕಾಂಕ್ರೀಟ್ ಹಾಕಿದ್ರೆ ಆ ಪಂಚಾಯತಿಯವರು ಕಾಂಕ್ರೀಟ್ ಹಾಕಬೇಕು. ಆ ಭಕ್ತಿ ಆ ಶಬ್ದ ಇದೆ ಅಲ್ಲಿ ಒಳ್ಳೆ ಹೊರಡಿದಪ್ಪ. ಈಗ ನಿಮ್ಗೇನು ಹೊರಡಿರ್ತದ್ರಿ? ಏನು ಮಣ್ಣಿಲ್ಲ, ಮಸಂಟಿಲ್ಲ, ಕಾಲಿಲ್ಲ, ಕೈ ಇಲ್ಲ, ನಿಮ್ಮ ಭಗವಂತನಿಗೆ ಏನು ರೂಪ ಇಲ್ಲ, ಆಕಾರ ಇಲ್ಲ, ಏನು ಹೊರಡಿರ್ತದೆ? ಹೊರಡ ಹುಟ್ಟೇ ಇಲ್ಲ, ಇಲ್ಲೇ ಇಲ್ಲ. ಒಬ್ಬನು ಇಲ್ಲೇ ಇಲ್ಲ ಅಂತಾನೆ, ಒಬ್ಬನು ಹುಟ್ಟೇ ಇಲ್ಲ ಅಂತಾನೆ. ಯಾವ ಬ್ರಹ್ಮನು ಹುಟ್ಟೇ ಇಲ್ಲ ಅಜಾತ, ಆ ಬ್ರಹ್ಮನನ್ನು ನೀವು ಹುಟ್ಟಿತ್ತು ಅಂತ ನೋಡ್ತಾ ಇದ್ದಿರಲ್ಲ, ಹೌದು? ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿ. ಅದ ಹುಟ್ಟದೇ ಇರುವುದು ಅದರ ಸ್ವಭಾವ, ಸ್ವಭಾವದಿಂದಲೇ ಅದು ಹುಟ್ಟಿಲ್ಲ. ಸ್ವಭಾವದಿಂದಲೇ ಹುಟ್ಟಿಲ್ಲ ಅಂದರೆ ಮತ್ತೇನು? ಸ್ವಭಾವದಿಂದ ಇದೆ, ಇರೋದೇ ಅದರ ಸ್ವಭಾವ. ತತಃ ತಸ್ಮಾತ್ ಅಜಾತ ರೂಪಾಯಃ ಪ್ರಕೃತಿಃ ಅನ್ಯಥಾ ಭಾವಃ ಜನ್ಮ ನ ಕಥಂಚಿತ್ ಭವಿಷ್ಯತಿ. ಇನ್ನು ಪ್ರಕೃತಿ ಅಂದರೆ ಅದರ ಸಹಜತೆ, ಅದರ ಸ್ವಭಾವ. ಯಾವುದರ ಸ್ವಭಾವ ಹುಟ್ಟುರಹಿತವಾಗಿದೆಯೋ ತತಃ ತಸ್ಮಾತ್ ಅಜಾತ ರೂಪಾಯಃ ಪ್ರಕೃತಿ, ಅದು ಅನ್ಯತಾ ಭಾವ ಹೇಗಾಗ್ತದೆ? ಸಹಜತೆಯೇ ಹುಟ್ಟದೇ ಇರುವುದು ಹುಟ್ಟಿತು. ಹುಟ್ಟಿತು ಅನ್ನೋದು ಅನ್ಯತಾ ಭಾವ, ಹುಟ್ಟುತ್ತದೆ ಅನ್ನೋದು ಅನ್ಯತಾ ಭಾವ, ಹುಟ್ಟಿದೆ ಅನ್ನೋದು ಅನ್ಯತಾ ಭಾವ. ಸಹಜತೆಯೇನು ಪ್ರಕೃತಿ ಏನಾಗಿದ್ರೆ ಹುಟ್ಟದೇ ಇರುವುದೇ ಸಹಜತೆ. ಆದ್ದರಿಂದ ಎಷ್ಟು ಮಟ್ಟದಲ್ಲಿ ವಿಚಾರ ಮಾಡಿದರೂ ಕೂಡ ಈ ಬ್ರಹ್ಮನಿಗೆ ಹುಟ್ಟು ಎನ್ನುವುದು ಹೊಂದಿ ಬರುವುದಿಲ್ಲ. ಕಥಂಚಿತ್ ಭವಿಷ್ಯತಿ, ಬರುವುದಿಲ್ಲ. ಇಷ್ಟು ನೀವು ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದ್ಬಿಟ್ರೆ ಸಂಸಾರ ಅನ್ನುವುದು, ಮೋಕ್ಷ ಅನ್ನುವುದು ಎಲ್ಲವೂ ಕೂಡ ಹ್ಞೂ ಇಲ್ಲವೇ ಇಲ್ಲ. ವಾ ಕ್ಯಾ ಬಾತ್, ಸಂಸಾರವೂ ಇಲ್ಲ ಮೋಕ್ಷವೂ, ಸುಮ್ಮನೆ ಬಬ್ಬೆ ಹೊಡೆದ ಹೊಡೆದು. ನಾವು ಮೋಕ್ಷ ಸಾಧನ ಮಾಡ್ತೇವೆ, ಮೋಕ್ಷ ಸಾಧಿಸ್ತೇವೆ, ಮೋಕ್ಷವನ್ನು ಪಡಿತೇವೆ, ಮೋಕ್ಷಕ್ಕೆ ಹೋಗ್ತೇವೆ, ಮೋಕ್ಷ ಮಾರ್ಗ ತಗೊಂಡೇವೆ. ಅಯಂಚ ಅಪರಃ ಆತ್ಮನಃ ಸಂಸಾರ ಮೋಕ್ಷಯೋ ಪರಮಾರ್ಥ ಸದ್ಭಾವವಾದಿನಾಂ ದೋಷಃ ಉಚ್ಯತೆ. ಇಂತಹ ಈ ಆತ್ಮನಿಗೆ ಸಂಸಾರ ಉಂಟಾಗಿದೆ. ಯಾರು ಹೊಂದಿರ್ಕಾರೆ ಸಂಸಾರ ಹೊಂದಿರ್ಕಾರೆ ಹೇಳ್ಕೊತಾರೆ. ಹಿಂಗೆ ಏನಂತ ಹೇಳ್ಕೊತಾರೆ, ಓ ಇನ್ನ ಎಪ್ಪ ಒಂದಂಗಲ ಸಂಸಾರ ಹೊಂದಿರ್ಕಿದೆ ಹೇಳ್ತಾರೆ. ಯಾವಾಗ ಬಂದ್ರಿ ಅಂತ ಕೇಳಿದ್ರೆ ಸಂಸಾರ ಕೂಡ ಬಂದೋದ ಅಂತ ಹೇಳ್ತಾರೆ. ಹೆಂಡತಿ ಮಕ್ಕಳನ್ನೆಲ್ಲ ಸೇರಿಸಿ ಸಂಸಾರ ಬಂದಿದೆ. ಆತ್ಮನಿಗೆ ಸಂಸಾರದ ಏನು ಅಂತ, ಆತ್ಮನಿಗೆ ಸಂಸಾರ ಇದೆ ಅಂತ ಪಾರಮಾರ್ಥಿಕವಾಗಿ ಆತ್ಮನಿಗೆ ಸಂಸಾರ ಇದೆ ಅಂತ ಎಷ್ಟೋ ಜನ ಇದನ್ನು ರೂಢಿಸಿಕೊಂಡಾರೆ. ಹೌದೇ, ಪರಮಾರ್ಥ ಸಂಸಾರ ಮೋಕ್ಷಯೋಹೋ ಸದ್ಭಾವವಾದಿನಾಂ, ಸದ್ಭಾವವಾದಿನಾಂ ಪಾರಮಾರ್ಥಿಕವಾಗಿ ಸಂಸಾರ ಇದೆ ಅಂದಮೇಲೆ ಮೋಕ್ಷ ಇದೆ, ಸಂಸಾರವೂ ಇದೆ, ಸಂಸಾರದ ಕಳ್ಕೋಬೇಕು ಅನ್ನೋಂಥ ಮೋಕ್ಷವೂ ಕೂಡ ಇದೆ ಅನ್ನುವ ಪಾರಮಾರ್ಥಿಕವಾಗಿವೆ. ಪಾರಮಾರ್ಥಿಕವಾಗಿವೆ ಅಂಡರ್ಲೈನ್ ಮಾಡೋ ಶಬ್ದ, ತೋರಿಕೆ ಅಲ್ಲ, ಅನಿಸಿಕೆ ಅಲ್ಲ, ಸತ್ಯವಾಗಿಯೂ ಕೂಡ ಸಂಸಾರ ಇದೆ. ಮೋಕ್ಷವೂ ಇದೆ ಅನ್ನುವ ಇಂಥ ದೊಡ್ಡ ದೊಡ್ಡ ಹೇಳಿಕೆಗಳು ದೋಷಪೂರಿತವಾದ ಹೇಳಿಕೆಗಳು. ಏನಂತ ತಿಳ್ಕೊಂಡಿರಿ ನಮ್ಮ ಗೌಡಪಾದರು ಹೆಂಕ್ ಹರಿಕ, ಯಾರು ಯಾರು ಎದುರು ನಿಲ್ಲೋಂಗಿಲ್ಲ ಒಟ್ಟು ನೋಡಿ. ಅನಾದೇ ಅಂತವತ್ವಂಚ ಸಂಸಾರಸ್ಯ ನ ಸೇತ್ಸ್ಯತಿ ಅನಂತತಾ ಚಾದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಅನಾದೇರಂತವತ್ವಂಚ ಸಂಸಾರಸ್ಯ ನ ಸೇತ್ಸ್ಯತಿ ಅನಂತತಾ ಚಾದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಸಂಸಾರಸ್ಯ ಅನಾದೇಹಿ ಅಂತವತ್ವಂ ನ ಸೇತ್ಸ್ಯತಿ, ಸಿದ್ಧ ಮಾಡಲು ಆಗುವುದಿಲ್ಲ. ಸೇತ್ಸ್ಯತಿ ಅಂದರೆ ಸಿದ್ಧ ಮಾಡೋದು, ನ ಸೇತ್ಸ್ಯತಿ ಅಂದರೆ ಸಿದ್ಧ ಮಾಡೋದು ಆಗೋದಿಲ್ಲ. ಏನು ಸಿದ್ಧ ಮಾಡೋದಾಗೋದಿಲ್ಲ. ಸಂಸಾರಸ್ಯ ಅನಾದೇಹಿ, ಸಂಸಾರಕ್ಕೆ ಆದಿ ಇಲ್ಲ. ಯಾವ ಸಂಸಾರಕ್ಕೆ ಆದಿ ಇಲ್ಲ ಅಂದರೆ ಹುಟ್ಟೇ ಇಲ್ಲ ಅಂತ ಅರ್ಥ. ಯಾವ ಸಂಸಾರವೂ ಹುಟ್ಟೇ ಇಲ್ಲ, ಅನಾದಿ. ಆ ಸಂಸಾರಕ್ಕೆ ಅಂತವತ್ವ ನ ಸೇತ್ಸತಿ. ಹಾಂ, ಯಾವುದು ಹುಟ್ಟೇ ಇಲ್ಲವೋ ಅದಕ್ಕೆ ಕೊನೆಯನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಮೊಲದ ಕೊಂಬಿನ ನಾಶ ಯಾವಾಗ? 10 ವರ್ಷ, 20 ವರ್ಷ, 30 ವರ್ಷ? ಮೊಲದ ಕೊಂಬು ಯಾವಾಗ ನಾಶ ಆಗ್ತದೆ? 100 ವರ್ಷಕ್ಕೆ ನಾಶ ಆಗ್ತದೆ? ಯಾವುದಕ್ಕೆ ಇಲ್ಲವೇ ಇಲ್ಲವೋ, ಯಾವುದು ಇಲ್ಲವೇ ಇಲ್ಲವೋ ಅದ್ರ ಕೊನೆ ಯಾವಾಗ? ಸಿದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ನಿಮಗೆ. ನ ಸೇತ್ಸತಿ. ಇನ್ನ ಎರಡನೇ ಧ್ಯಾತಾರ ಏನು ಅಂದರೆ, ಮೋಕ್ಷಸ್ಯ ಆದಿಮತಃ ಮೋಕ್ಷಕ್ಕೆ ಆದಿ ಇದೆ ಅಂತಾದಾದರೆ, ಮೋಕ್ಷಕ್ಕೆ ಪ್ರಾರಂಭ ಇದೆ ಅಂತಾಗಿದ್ದಾದರೆ ಅದರ ಕೊನೆಯನ್ನು ನಿರ್ಣಯಿಸ್ಲಿಕ್ಕೆ ಆಗುತ್ತೆ. ಮೋಕ್ಷಕ್ಕೆ ಆದಿ ಇದೆ ಅಂತಾಗಿದ್ದಾದರೆ ಅದರ ಕೊನೆಯನ್ನು ನಿರ್ಣಯಿಸ್ಲಿಕ್ಕಾಗೋದಿಲ್ಲ. ಸಂಸಾರ ಹುಟ್ಟೇ ಇಲ್ಲ ಅಂತಾಗಿದ್ದಾದರೆ ಅದರ ಕೊನೆಯನ್ನು ನಿರ್ಣಯಿಸ್ಲಿಕ್ಕಾಗೋದಿಲ್ಲ. ಮೋಕ್ಷ ಅನ್ನುವಂಥದ್ದು ಇದಕ್ಕೆ ಪ್ರಾರಂಭ ಇದೆ ಅಂತ ಆಗಿದ್ದಾದರೆ ಆ ಮೋಕ್ಷಕ್ಕೆ ಅನಂತತ್ವವನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ. ಮೋಕ್ಷಕ್ಕೆ ಪ್ರಾರಂಭ ಇದೆ ಅಂತಾಗಿದ್ದಾದರೆ ಆ ಮೋಕ್ಷವು ಅನಂತವಾಗಲಿಕ್ಕೆ ಸಾಧ್ಯವಿಲ್ಲ. ಮೋಕ್ಷ ಅಂದರೆ ಒಂದು ಆಗುವುದು ಅಂತ ಅಂದ್ಕೊಂಡಾರಲ್ಲ, ಆಗೋದು ಅಂತ ಅಂದ್ಕೊಂಡಿರೋದ್ರಿಂದ ಅದೊಂದು ಘಟನೆ ಅಂತ ಸಿದ್ಧ ಆಗ್ತದೆ. ಅದೊಂದು ಘಟನೆ ಅಂತ ಸಿದ್ಧ ಆದಮೇಲೆ ಅದಕ್ಕೆ ಮಿತಿ ಬರ್ತದೆ. ಅದು ಶಾಶ್ವತ ಮೋಕ್ಷ ಹೆಂಗಾಗ್ತದೆ? ಮಿತಿ ಬಂತು ಅಂದರೆ ಅಶಾಶ್ವತ. ಯಾವ ಥರದ ಲಿಮಿಟೇಷನ್ನ ಇರಲಿ, ಮಿತಿ ಬಂತು ಅಂತಂದರೆ ಅದು ಕೊನೆ ಇರ್ತದೆ. ವೃಕ್ಷ ಮಿತಿ ಇದೆ, ಹಣ್ಣು ಮಿತಿ ಇದೆ, ಒಂದು ದಿವಸ, ಎರಡು ದಿವಸ, ಮೂರನೇ ದಿವಸ ಕೊಳತು ಹೋಗ್ತದೆ. ಘಟ ಮಿತಿ ಇದೆ, ಡೆಸ್ಕ್ ಮಿತಿ ಇದೆ, ಸ್ಮಾರ್ಟ್ಫೋನ್ ಮಿತಿ ಇದೆ, ಎಲ್ಲದಕ್ಕೂ ಮಿತಿ ಇದೆ, ರೆಕಾರ್ಡರ್ ಮಿತಿ ಇದೆ, ಎಲ್ಲದಕ್ಕೂ ಮಿತಿ ಇದೆ. ಮನುಷ್ಯ ಮೋಕ್ಷ ಮಿತಿ ಇದೆ ಅಂತ ಹೇಳು ಇಲ್ಲ, ಇದೆ ಅಂತ ಹೇಳಿದ್ಯೋ. ಇವೆಲ್ಲ ಹೇಳಿದಿಷ್ಟೆಲ್ಲ ಹೆಂಗೆ ಕೊನೆಗೊಂಡು ಹಾಗಾದ್ರೆ ಕೂಡ ಕೊನೆಗೊಳ್ತದೆ. ಯಾವ ಮೋಕ್ಷವು ಕೊನೆಗೊಳ್ಳುತ್ತದೆ ಅದನ್ನು ಮೋಕ್ಷ ಅಂತ ಯಾಕೆ ಕರಿಬೇಕು? ಬಂಧನಕ್ಕೆ ಕಾರಣವಾಗಿರುವುದೆಲ್ಲವೂ ಕೊನೆಗೊಳ್ಳಲಿ, ಮೋಕ್ಷನೇ ಕೊನೆಗೊಂಡ್ಬಿಟ್ರೆ ಹುಟ್ಟು ಸಾವುಗಳು ವಿಕಾರಗಳು ಕರ್ಮಗಳು ಕರ್ಮಫಲಗಳು ಇವೆಲ್ಲವೂ ಕೂಡ ಮೋಕ್ಷಕ್ಕೆ ಅಡೆತಡೆ, ಆಬ್ಸ್ಟೆಕಲ್ಸ್, ಬಂಡೆಗಳಿದ್ದ ಹಾಗೆ. ಆತ್ಮಜ್ಞಾನದಿಂದ ಈ ಬಂಡೆಗಳು ನಿವಾರಣೆ ಆಗ್ತವೆ. ಅಂತೂ ಇಂತೂ ಮೋಕ್ಷಕ್ಕೆ ನಿವಾರಣೆ ಆಯ್ತಪ್ಪ, ಮೋಕ್ಷ ನಿವಾರಣೆ ಆಗೋದಿಲ್ಲ, ಅಡೆತಡೆಗಳು ನಿವಾರಣೆ ಆಗ್ತವೆ. ಮೋಕ್ಷ ಸ್ವತಃ ಸಿದ್ಧವಾಗುತ್ತೆ. ಹೀಗಾಗಿ ಒಂದು ವೇಳೆ ಸಂಸಾರವು ಪ್ರಾರಂಭರಹಿತವಾದದ್ದು ಅಂದರೆ ಅದಕ್ಕೆ ಪ್ರಾರಂಭ ಇಲ್ಲ ಅಂತಾಗಿದ್ದಾದರೆ ಆ ಸಂಸಾರಕ್ಕೆ ಅಂತ ಇದೆ ಅಂತ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಮೋಕ್ಷಕ್ಕೆ ಪ್ರಾರಂಭ ಇದೆ ಅಂತ ಆಗಿದ್ದಾದರೆ ಆ ಮೋಕ್ಷ ಏನಾಗ್ತದೆ ಒಂದು ದಿವಸ ಕೊನೆ ಆಗುತ್ತೆ. ಏನಂತೀಯ ಹೇಳು, ಮೋಕ್ಷ ಇದ್ದು ಕೊನೆಗೊಳ್ಳೋದು ಬೇಕಾ? ಸಂಸಾರ ಅನ್ನುವಂಥದ್ದು ಅನಂತ ಕಾಲದೊಳಗೆ ಇರುವಂಥದ್ದು ಬೇಕಾ? ಯಾವ್ದು ಬೇಕು ನಿನಗೆ? ಇಲ್ಲರೀ, ಎರಡು ಬೇಡ. ನಮಗೆ ಮೋಕ್ಷದ ಸಹಜತೆ ಏನಾಗತ್ತೆ ನೋಡಿ. ಅನಾದೇಹಿ ಅತೀತ ಕೋಟಿ ರಹಿತಸ್ಯ ಸಂಸಾರಸ್ಯ ಅಂತವತ್ವಂ ಸಮಾಪ್ತಿಃ ನ ಸೇತ್ಸ್ಯತಿ ಯುಕ್ತಿತಃ ಸಿದ್ಧಿಂ ನ ಉಪಯಾಸ್ಯತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ದಯಾನಂದ ಜಿ. ಜೈ ಶ್ರೀ ಓಂ ತತ್ಸತ್.